ಇಲ್ಲಿ ಲೀಚಿ ಬಹಳ ಕಷ್ಟ ಕ್ರಾಪ್ ಮಾಡ್ಲಿಕ್ಕೆ. ಫಸ್ಟ್ ಆಫ್ ಆಲ್ ನಮ್ಮ ವೆದರ್ ಪ್ಯಾಟರ್ನ್ ಗೆ ಅದು ಸರಿ ಆಯ್ತಾ ಬರ್ತಾ ಇಲ್ಲ. ಡಿಸೆಂಬರ್ ನಿಂದ ಜೂನ್ ಗಂಟೆ ಲೀಚಿ ಗಿಡಕ್ಕೆ ಸ್ಟ್ರೆಸ್ ಬೇಕು. ನಮಗೆ ಮಾರ್ಚ್ ಮಳೆ ಬರ್ತದೆ. ಹೌದೌದೌದು. ಆ ಮಳೆ ಬರೋಗ ಈ ಗಿಡ ಅಷ್ಟು ರೆಸ್ಪಾನ್ಸ್ ಇಲ್ಲ. ಕೆಟ್ಟಲಿ ರಿಸರ್ಚ್ ಸ್ಟೇಷನ್ ಅವರು ನಮ್ಮ ನೂರ್ ಗಿಡನ ಒಂದು ಪ್ರಾಜೆಕ್ಟ್ ತರ ಮಾಡ್ಕೊಂಡು ಅವ್ರು ಬಂದು ಗರ್ಡ್ಲಿಂಗ್ ಅಂತ ಹೇಳ್ಕೊಂಡು ಒಂದು ಟೆಕ್ನಿಕ್ ಮಾಡಿದ್ರು. ಅದು ಗರ್ಡ್ಲಿಂಗ್ ತೆಗೆದ್ರೆ ನಮ್ಮ ಬ್ರಾಂಚ್ ಇಂದ ಒಂದು 2 mm ಸರ್ಕ್ಯುಲರ್ ಆಗಿ ಒಂದು ಗುರ್ತು ಮಾಡೋದು. ಅದು ಮಾಡುವಾಗ ಗಿಡಕ್ಕೆ ಸ್ಟ್ರೆಸ್ ಆಗಿ ಅದು ಫ್ಲವರ್ ಆಯ್ತದೆ ಅಂತ. ಈ ವರ್ಷ ಫಸ್ಟ್ ಟೈಮ್ ನಮಗೆ ಗರ್ಡ್ಲಿಂಗ್ ಮಾಡಿ ಒಂದು ಸ್ವಲ್ಪ ಕ್ರಾಪ್ ಬಂದಿದೆ. ಬಟ್ ಓವರ್ ಆಲ್ ನೋಡಕ್ ಹೋದ್ರೆ ಇಟ್ ಇಸ್ ನಾಟ್ ಅನ್ ಎಕನಾಮಿಕಲಿ ವಯಬಲ್ ಕ್ರಾಪ್, ಬಿಕಾಸ್ ಅದನ್ನ ನೋಡ್ಕೊಳ್ಳೋಕೆ ಬಹಳ ಕಷ್ಟ. ಒಂದು ಮರ ಇರುವಾಗ ನೋಡ್ಕೊಳ್ಬಹುದು, 100 ಇರುವಾಗ ಬಹಳ ಕಷ್ಟ. ಅದು ಬ್ಯಾಟ್ಸ್ ಬರ್ಡ್ಸ್ ಬಹಳ ಪ್ರಾಬ್ಲಮ್, ಎಕನಾಮಿಕಲಿ ನಾಟ್ ವಯಬಲ್ ಅಂತ ನನಗೆ ಆಯ್ತದೆ. ಒಂದು ವಿಚಾರ ಏನಂದ್ರೆ, ವಿನಯ್ ಅವರು ತಾವು ತಿಳಿಸ್ದಾಗೆ, ಈಗ ವಿಜ್ಞಾನಿಗಳು ತಿಳಿಸ್ದಾಗೆ, ಇಲ್ಲಿನ ಬೆಳೆ ಡಿಸೆಂಬರ್ ಸುಮಾರದಲ್ಲಿ ಬರುತ್ತೆ. ಹೌದು, ನಾರ್ತ್ ಇಂಡಿಯಾದ್ದು ಅವಾಗೆಲ್ಲ ಬೆಳೆ ಮುಗಿದೋಗಿರುತ್ತೆ, ಅಲ್ಲಿ ಸಿಗೋದಿಲ್ಲ, ಹಾಗಾಗಿ ಇಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಅವರ ಉದ್ದೇಶ. ಹೌದು ಹೌದು, ಡಿಮಾಂಡ್ ಇರ್ತದೆ ಅಂತ. ಡಿಮ್ಯಾಂಡ್ ಇದ್ದೇ ಇರುತ್ತಲ್ವಾ ಇದಕ್ಕೆ? ಹೌದು, ಲೀಚಿಗೆ ಡಿಮಾಂಡ್ ಇದೆ, ಸಾಕಷ್ಟು ಡಿಮ್ಯಾಂಡ್ ಇದೆ. ಆದ್ರೆ ಕೃಷಿ ಸ್ವಲ್ಪ ಕಷ್ಟ ಅಂತ. ಹೌದು ಹೌದು. ಸಸಿ ಎಲ್ಲಿಂದ ತಂದ್ರಿ ವಿನಯ್ ಅವರು ತಾವು? ನಮಗೆ ನಡ್ಕೆರೆಂಡ ಬೋಸ್ ಮಂದಣ್ಣ ಅಂತ ಎಕ್ಸ್ ವೈಸ್ ಚೇರ್ಮನ್ ಆಗಿದ್ರು. ಹೌದು, ಕಾಫಿ ಬೋರ್ಡ್. ಹೌದು, ಅವ್ರು ನಮಗೆ ಮುಸಾಫಾಬಾದ್ ಇಂದ ಗಿಡ ಆರ್ಡರ್ ಮಾಡಿ ತರಿಸಿದ್ರು. ಎಷ್ಟಡಿ ಎಷ್ಟಡಿಗೆ ಹಾಕೋಬೇಕಾಗತ್ತೆ ಅಂತರ? 20 feet. ಓ, ಗಿಡದಿಂದ ಗಿಡಕ್ಕೆ 20 feet, ಸಾಲಿನಿಂದಲೂ ಸಾಲಿಗೂ 20 feet. ಹೌದು ಹೌದು. ನಮ್ಮ ಬೇರೆ ಬೆಳೆಗಳ ಮಧ್ಯದಲ್ಲಿ ಏನು ಬೆಳೆಯಕ್ಕಾಗಲ್ಲ ಇದು? ಅದಕ್ಕೆ ಓಪನ್ ಕಂಡೀಷನ್ ಬೇಕು, ಮರ ಎಲ್ಲ ಇರಬಾರ್ದು, ಓಪನ್ ಆಗಿ ಇರಬೇಕು, ನೆರಳಿರಬಾರ್ದು, ನೆರಳೇ ಇರಬಾರ್ದು. ಎಷ್ಟು ಎತ್ತರದವರೆಗೆ ಆಗುತ್ತೆ ಅದು? ಅದು ಬಿಟ್ರೆ ಹೋಯ್ತಾ ಇರ್ತದೆ, ಮತ್ತೆ ನಾವು 12 feet ನಿಪ್ ಮಾಡ್ತಾ ಇದೀವಿ ಪ್ರೂನಿಂಗ್ ಟೈಮ್ ಅಲ್ಲಿ, ಜಾಸ್ತಿ ಬಿಡ್ತಾ ಇಲ್ಲ. ಅಲ್ಲಿಗೆ ಸುಳಿ ತೆಗೆದು ಬಿಟ್ರೆ ಅದು ಹರಡ್ಕೊಳ್ಳುತ್ತೆ. ಹೌದು ಹೌದು. ಆ ರೀತಿ ನೀವು ಅದನ್ನ ಟ್ರೈನ್ ಮಾಡ್ತಾ ಇದ್ದೀರಾ ನೀವು? ಹೌದು. ಮತ್ತೆ ಗೊಬ್ಬರ ಯಾವ್ಯಾವ ಕೊಡಬೇಕಾಗತ್ತೆ? ನಾವು ಯೂಶಲಿ ಕಾಫಿಗೆ ಗೊಬ್ಬರ ಹಾಕುವಾಗ ಗೊಬ್ಬರ ಹಾಕ್ತಾ ಇದೀವಿ ಸೇಮ್ ಟೈಮ್ ಅಲ್ಲಿ. ಮುಂಗಾರು ಪ್ರಾರಂಭದಲ್ಲಿ ಕೊಡ್ತೀರಾ ಮತ್ತೆ ಮುಂಗಾರು ನಿಂತ ಮೇಲೆ ಕೊಡ್ತೀರಾ? ಯೂಶಲಿ ಅವ್ರು ಹೇಳ್ದಂಗೆ ಜೂನ್ ಅಲ್ಲಿ ಕೊಡ್ಬೇಕು, ಮತ್ತೆ ನಮಗೆ ಜೂನ್ ಅಲ್ಲಿ ಮಳೆ ಶುರು ಆಗ್ಬಿಡ್ತದಲ್ಲ. ಹೌದೌದು. ಫಸ್ಟ್ ಒಂದು ಮಳೆ ಬರೋದು, ಕಾಫಿಗೆ ಗೊಬ್ಬರ ಹಾಕೋದು ಹಾಕ್ಬಿಡ್ತೀವಿ. ಕಾಫಿಗೆ ಸ್ವಲ್ಪ ಒಂದ್ಸರಿ ಮಳೆ ಆದಾಗ ಸ್ವಲ್ಪ ಮಣ್ಣಲ್ಲಿ ತೇವಾಂಶ ಇದ್ದಾಗ ಕೊಡ್ತೀರಾ, ಅವಾಗಲೇ ಇದಕ್ಕೂ ಕೊಟ್ಟು ಬಿಡ್ತೀರಾ? ಹೌದು. ಮತ್ತೆ ಲಿಚ್ಚಿನಲ್ಲಿ ನಮ್ಮ ಕೊಡಗು ಪರಿಸ್ಥಿತಿಯಲ್ಲಿ ಯಾವಾಗ ಹೂ ಬರುತ್ತೆ? ಜುಲೈ ಆಗಸ್ಟ್ ಅಲ್ಲಿ. ಜುಲೈ ಆಗಸ್ಟ್ ಆ ಸಂದರ್ಭದಲ್ಲಿ ಬರುತ್ತೆ. ಅಂದ್ರೆ ಇಲ್ಲಿ ಯಾವಾಗ ಮಳೆನೂ ಬಹಳ ಜೋರಾಗಿರುತ್ತೆ. ಹೌದು ಹೌದು, ಅದಕ್ಕೆ ನಾವು ಹೇಳಿದ್ವಿ ಈ ನಮ್ ಬೆಳೆಸೋದು ಬಹಳ ಕಷ್ಟ ನಮ್ಮ ಕೂರ್ಗಲ್ಲಿ ಲೀಚಿ ಅಂತ. ವೆದರ್ ಪ್ಯಾಟರ್ನ್ ಶೂಟ್ ಆಗಲ್ಲ ಗಿಡಕ್ಕೆ, ಪರಾಗಸ್ಪರ್ಶ ಆಗೋದಕ್ಕೂ ಕೂಡ ಮಳೆನೇ ಒಂದು ತೊಂದರೆ ಆಗುತ್ತೆ. ಹೌದು ಹೌದು, ಎಲ್ಲ ಪರಾಗರಣಿಗಳು ಪೋಲನ್ಸ್ ಅಂತೀವಲ್ಲ ಅದೆಲ್ಲ ಹೋದ್ರು ಹೋಗ ಸಾಧ್ಯತೆ. ಅಂದ್ರೆ ಇಲ್ಲಿ ಸಾಕಷ್ಟು ಮಳೆ ಬರುವಾಗ ಹೂ ಬಿಡೋದ್ರಿಂದ ಅದೊಂದು ಸಮಸ್ಯೆ. ಹೌದು. ಈಗ ಎಷ್ಟು ವರ್ಷಕ್ಕೆ ನಿಮ್ಗೆ ಫಸಲು ಕೊಡೋದಕ್ಕೆ ಪ್ರಾರಂಭ ಆಯ್ತು ಲೀಚಿ? ನಮಗೆ ಲೀಚಿ ಯೂಶಲಿ 5th or 6th ಬರಬೇಕಿತ್ತು. ನಮಗೆ 7th ಅಲ್ಲಿ ವರ್ಷ ಫಸ್ಟ್ ಕ್ರಾಪ್ ಬಂದಿದ್ದು, ಗರ್ಡ್ಲಿಂಗ್ ಮಾಡಿದಕ್ಕೆ. ಬೇರೆ ಅವರು ಯಾರು ಗರ್ಡ್ಲಿಂಗ್ ಎಲ್ಲ ಮಾಡಿಲ್ಲ, ಅವ್ರಿಗೆ ಹೂವೇ ಬಂದಿಲ್ಲ. ಓಹೋಹೋ, 7 ವರ್ಷಕ್ಕೂ ಬಂದಿಲ್ಲ ಅವ್ರಿಗೆ? ಬಂದಿಲ್ಲ ಬಂದಿಲ್ಲ. ಹಾಗಾಗಿ ಈಗ ಗರ್ಡ್ಲಿಂಗ್ ಅಂದ್ರೆ ಅದು ಒಂದ್ ರೀತಿ ಬಾರ್ಕ್ ನ ತೆಗೆಯುವಂತದ್ದ, ಒಂದು ಕೊಂಬೆಯಿಂದ 2 mm ಅಷ್ಟೇ, ಒಂದು ಸರ್ಕ್ಯುಲರ್ ಗೆ ಒಂದು ಗುರ್ತು ಮಾಡೋದು. ಅದು ಪ್ಲಾಂಟ್ ಗೆ ಸ್ಟ್ರೆಸ್ ಆಯ್ತದೆ ಅಂತ. ನಿಜ ನಿಜ, ಇಂಡ್ಯೂಸ್ ಸ್ಟ್ರೆಸ್. ಹೌದು. ಮೈನ್ ಟ್ರಂಕ್ ಇರುತ್ತಲ್ಲ ಅದ್ರಲ್ಲಿ ತೆಗಿತಾರ ಅಥವಾ ಇಡೀ? ಯೂಶಲಿ ಮೀಚಲ್ಲಿ 3 branches ಬಿಡ್ತಾರೆ ಕೆಳಗಿಂದ, 3 ಒಂದ್ ವರ್ಷ ಒಂದು ಬಿಟ್ಟು ಒಂದು ಗರ್ಡ್ಲಿಂಗ್ ಮಾಡೋದು. ಅಷ್ಟು ತೆಗೆದ್ಮೇಲೆ ಹೂ ಬಂತಲ್ಲ? ಬಂತು ಬಂತು ಬಂತು. ಯಾವ ತಿಂಗಳಲ್ಲಿ ಮಾಡಿರು ಇದು? ಇದು ಬಂದು ಮಾರ್ಚ್ ಎಂಡ್ ಏಪ್ರಿಲ್. ಓ, ಹಾಗೆ ಮಾಡಿದ್ರು. ಹೌದು. ಆಮೇಲೆ ಗೊಬ್ಬರ ಎಲ್ಲ ಕೊಟ್ರಿ, ಹೂ ಪ್ರಾರಂಭ ಆಯ್ತು. ಹೌದು. ಫಸಲು ಹೇಗ್ ಬಂದಿದೆ ಅಂತೀರಾ ವಿನಯ್? ಫಸಲು ಪರವಾಗಿಲ್ಲ, ಮಾರಾಟ ಮಾಡೋಂಗೆ ಫಸಲು ಬಂದಿಲ್ಲ. ಮೀನದು ನೆಟ್ ತಕೊಂಡು ಮರದೆಲ್ಲ ಕವರ್ ಮಾಡಿದೀವಿ. ಕಾರಣ ಏನು, ಯಾಕೆ ಕವರ್ ಮಾಡ್ಬೇಕು? ಈ ಬ್ಯಾಟ್ಸ್ ಬಹಳ ರಗಲ ಇದೆ, ಬೆರಿಲು, ಅಲ್ಲಿಂದ ಬರ್ಡ್ಸ್ ಎಲ್ಲ ಅಟ್ಯಾಕ್ ಮಾಡ್ತದೆ ಈ ಪರ್ಟಿಕ್ಯುಲರ್ ಫ್ರೂಟ್ ನ. ಅಂದ್ರೆ ಅಷ್ಟು ರುಚಿ ಇರುತ್ತ ಇದು? ಹೌದು, ಬಹಳ ರುಚಿ ಇರೋ ಫ್ರೂಟ್. ಅದಕ್ಕೆ ಎಲ್ಲ ಬರ್ಡ್ಸ್ ರ್ಯಾಟ್ಸ್ ಎಲ್ಲ ಬಂದು ಅಟ್ಯಾಕ್ ಮಾಡ್ತಾರೆ. ಒಂದ್ ರೀತಿ ಇದು ರಾಂಬುಟಾನ್ ಟೈಪೇ ಕಾಣುತ್ತೆ ಅಲ್ವಾ? ರಾಂಬುಟಾನ್ ಅಷ್ಟು ರಫ್ ಆಗಿರೋದಕ್ಕೆ ಆತರ ಬ್ಯಾಟ್ಸ್ ಬರ್ಡ್ಸ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಇದಕ್ಕೆ ಜಾಸ್ತಿ ಇದೆ. ಇದಕ್ಕೆ ಜಾಸ್ತಿ. ಹೌದು, ಅಂದ್ರೆ ಇಳುವರಿ ಚೆನ್ನಾಗಿ ಅನ್ಸುತ್ತಾ ಇದು ಈ ಗರ್ಡ್ಲಿಂಗ್ ಮಾಡಿದ್ಮೇಲೆ? ಹೌದು, ಗರ್ಡ್ಲಿಂಗ್ ಮಾಡಿದ್ಮೇಲೆ ಸ್ವಲ್ಪ ಫ್ಲವರಿಂಗ್ ಆಗಿದೆ, ಸ್ವಲ್ಪ ಫ್ರೂಟ್ಸ್ ಆಗಿದೆ. ಬಟ್ ಇದು ಮೇನ್ ಆಗಿ ಏನು ಎಕನಾಮಿಕಲ್ ಆಗಿ ಮಾರ್ಕೆಟ್ ಮಾಡುವಂತ ಫ್ರೂಟ್ ನನಗೆ ಕಾಣ್ತಾ ಇಲ್ಲ. ಸುಮಾರು ಜನರು ಇದು 7-8 ವರ್ಷ ಆದ್ಮೇಲೆ ಗಿಡನೇ ತೆಗೆದು ಬಿಡ್ತಾ ಇದ್ದಾರೆ. ತೆಗೆದುಬಿಟ್ಟು ಈಗ ಆವಕಾಡು ಆಗ್ತಾ ಇದಾರೆ ಸುಮಾರು ಜನರು. ಬೆಣ್ಣೆ ಹಣ್ಣು ಅಂತೀವಲ್ಲ, ಬಟರ್ ಫ್ರೂಟ್. ಅಂದ್ರೆ ನಮ್ಮ ಕೊಡಗಿನ ಒಂದು ವಾತಾವರಣಕ್ಕೆ ಅಷ್ಟು ಸೂಟಬಲ್ ಆಗಲ್ಲ ಅಂತೀರಿ? ಆಗಲ್ಲ. ಅಂದ್ರೆ ಈಗ ಎರಡು ಮರ ಮನೆ ಖರ್ಚಿಗೆ ಬೇಕಾದ್ರೆ ಮಾಡ್ಕೊಳ್ಬಹುದು, ಆದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿ ನನಗೆ ಜಾಸ್ತಿ ಕಾನ್ಫಿಡೆನ್ಸ್ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತಾನೆ ನಿಮ್ಮ ಅಭಿಪ್ರಾಯ? ಹೌದು, ನಾವು ಈ 20-20 ಅಡಿಗೆ ಲೀಚಿ ನಟ್ಬಿಟ್ಟು ಅದ್ರ ಮಧ್ಯದಲ್ಲಿ ರೊಬಸ್ಟ ನಟ್ಟಿದೀವಿ. ಕಾಫಿ ಅದು ಚೆನ್ನಾಗಿದೆಯಾ? ಅದು ಚೆನ್ನಾಗಿ ಬಂದಿದೆ, ಅದು ಫಸಲು ಪ್ರಾರಂಭ ಆಗಿದೆ. ಹೌದು. ಆ ರೀತಿ ಮಾಡ್ಕೋಬಹುದು ಅಂತೀರಿ? ಹೌದು. ಅಂದ್ರೆ ಮುಂದಿನ ವರ್ಷಗಳಲ್ಲೂ ಈ ಗರ್ಡ್ಲಿಂಗ್ ರೀತಿಯಲ್ಲೇ ಮಾಡ್ಕೋಬೇಕಾಗತ್ತಾ ಇದು, ಏನಾದ್ರೂ ಹೂ ಬಿಡ್ಬೇಕು ಅಂದ್ರೆ? ಹೌದು, ಗರ್ಡ್ಲಿಂಗ್ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಮ ವೆದರ್ ಗೆ ಹೂ ಬರಲ್ಲ. ಅಂದ್ರೆ ಪ್ರತಿ ಮರಕ್ಕೂ ಮಾಡೋದು ಅದು ಒಂದು ಸಾಕಷ್ಟು ಶ್ರಮ ಬೇಕಾಗತ್ತೆ. ಹೌದು. ಅದನ್ನ ನೋಡ್ಕೋಬೇಕಾಗತ್ತೆ ಚೆನ್ನಾಗಿ. ಹೌದು. ಮತ್ತೆ ಆ ಸಿಪ್ಪೆ ತೆಗೆದಿರ್ತೀವಲ್ಲ, ಅಲ್ಲೇನಾದ್ರೂ ರೋಗ ಇಂತರ ಏನಾದ್ರೂ ಬರಲ್ವಾ? ತುಂಬಾ ರೋಗ ಬರ್ತದೆ, ಏನೋ ಡಿಸೀಸಸ್ ಇದೆ ಇದಕ್ಕೆ. ಲೀಫ್ ರಾಟ್ ಇದೆ, ಅಲ್ಲಿಂದ ವೆಲ್ವೆಟ್ ತರ ಒಂದು ಡಿಸೀಸ್ ಬರ್ತದೆ. ಅಂದ್ರೆ ತಮ್ಮ ಅಭಿಪ್ರಾಯ ಒಂದು ಪ್ರಾಯೋಗಿಕವಾಗಿ ಮಾಡ್ಕೊಂಡು ಆಮೇಲೆ ಹೆಚ್ಚು ಮಾಡ್ಕೊಳ್ಳೋದು ಒಳ್ಳೇದು ಅಂತೀರಿ? ಹೌದು. ಒಂದೇ ಸರಿ ನಾವು ಹೆಚ್ಚು ಬೆಳೆಯೋದ್ಕಿಂತನು, ಆದ್ರೆ ಈಗ ನೀವು 100 ಗಿಡ ಇಟ್ಕೊಂಡಿದಿರಲ್ಲ, ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೀರಿ? ಹೌದು. ಅಂತರ ಬೆಳೆಗಳು ಇವೆಲ್ಲ ಮಾಡ್ಕೋಬಹುದು? ಹೌದು. ಮೋನೋಕ್ರಾಪ್ ಆಗಿ ಮಾಡಿಲ್ಲ, ಕಾಫಿ ಹಾಕಿದಕ್ಕೆ ಸ್ವಲ್ಪ ಕಾಫಿ ಸಿಗ್ತದೆ ಅಲ್ಲಿ. ಏನಂದ್ರೆ ಇದು ಅಕಾಲದಲ್ಲಿ ಬರೋದ್ರಿಂದ ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾ ಇದಾರೆ. ಹೌದು. ಕಾಫಿ ಹೇಗಿದೆ ಈ ಸರಿ ವಿನಯ್ ಅವರು? ಈ ಸರಿ ಅರೇಬಿಕಾ ಬಹಳ ಕಡಿಮೆ ಕ್ರಾಪ್, ವೆದರ್ ಪ್ಯಾಟರ್ನ್ ಗಿಂತ ನನಗೆ ಆಯ್ತದೆ. ರೊಬಸ್ಟ ಒಂದು ಮಾದರಿ ಪರವಾಗಿಲ್ಲ. ನಿಮ್ದು ಅರೇಬಿಕಾ ಜಾಸ್ತಿ ಇದೆಯಾ? ನಮ್ದು 50-50 ಸರ್, ಎರಡು ಹಾಗೆ ಇದೆ. ರೊಬಸ್ಟ ಇದೆ 50, ಅರೇಬಿಕಾ 50. ಈಗ ಕಾಫಿನಲ್ಲಿ ಒಳ್ಳೆ ಇಳುವರಿ ಪಡಿಬೇಕಾದ್ರೆ ಏನೇನು ಅಂಶಗಳ ಕಡೆಗೆ ಗಮನ ಕೊಡಬೇಕಾಗತ್ತೆ? ನಾನು ಕಾಫಿ ಬೋರ್ಡ್ 2-week ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಬಾಳೆಹೊನ್ನೂರಲ್ಲಿ. ಅದು ಒಂದು ಒಳ್ಳೆ ಟ್ರೈನಿಂಗ್ ಪ್ರೋಗ್ರಾಮ್, ಅದಕ್ಕೆ ಸೇರ್ಕೊಂಡಿದ್ರಿ? ಹೌದು, ಅದು ಸೇರ್ಕೊಂಡು ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ತುಂಬಾ ಹೇಳ್ಕೊಡ್ತಾರೆ CCRI ಇಂದ. ಮರಕಸಿ ಅಂತೀವಿ ನಾವು ಸಾಧಾರಣವಾಗಿ, ನೆರಳಿನ ಮರ ಎಲ್ಲ ತೆಗಿಬೇಕಾಗತ್ತೆ. ನೀವು ಎಷ್ಟು ವರ್ಷಕ್ಕೋಸ್ಕರ ತೆಗಿತೀರಿ ಅದು? ಎವ್ರಿ ಇಯರ್ ತೆಗಿತೀವಿ. ಪ್ರತಿ ವರ್ಷನೂ ತೆಗಿತಾ ಇರ್ತೀರಿ? ಹೌದು. ಜಾಸ್ತಿ ಆಗಿದ್ದೆಲ್ಲ ತೆಗಿತಾ ಇರ್ತೀರಾ? ಹೌದು. ಯಾವ ಕಾಲದಲ್ಲಿ ಇದು ತೆಗಿತೀರ ಸಾಮಾನ್ಯವಾಗಿ? ಸಮ್ಮರ್ ಬಹಳ ಶಾರ್ಪ್ ಆಗ್ಬಿಟ್ಟು. ಹೌದು. ನಾವೀಗ May 3rd week ಅಲ್ಲಿ ಮಾಡೋದು. ಅಂದ್ರೆ ಒಂದ್ಸರಿ ಮಳೆ ಬಂದ್ಮೇಲೆ ಮಾಡೋದು ಒಳ್ಳೇದು ಅಂತೀರಿ? ಹೌದು. ಆಲ್ವೇಸ್ ಸಮ್ಮರ್ ಬಹಳ ಶಾರ್ಪ್ ಸಮ್ಮರ್. ಹೌದು. ಈ ಸಮ್ಮರ್ ಅಲ್ಲಿ ನಾವು ಬ್ಯಾಗ ತೆಗೆದು ಬಿಟ್ರೆ ಗಿಡಕ್ಕೆ ಹೊಡಿತದೆ. ಮತ್ತೆ ಈ ಗಿಡ ಕಪಾತು ಅಂತಾರಲ್ಲ, ಅದೇ ಯಾವಾಗ ಮಾಡ್ತೀರಾ? ಅದು ಕಾಫಿ ಕುಯ್ದಂಗೆ. ಕಾಫಿ ಕುಯ್ದ್ಮೇಲೆ ಮಾಡ್ತೀರಾ? ಹೌದು. ಸ್ವಲ್ಪ ಅಂದ್ರೆ ನೀರ್ ಕೊಡ್ಬೇಕಾಗತ್ತೆ ಕಫಾತ್ ಮಾಡೋದಕ್ಕಿಂತ ಮುಂಚೆ. ನಾಟ್ ನೆಸೆಸರಿ, ಪ್ರೂನಿಂಗ್ ಮಾಡಬಹುದು. ಮಾಡಬಹುದಲ್ಲ? ಮಾಡಬಹುದು. ಮಾತ್ರ ಇರಿಗೇಷನ್ ಮಾಡ್ಲೇಬೇಕು. ಈಗ ಫಸಲ್ ಬೇಕಂತ ಹೇಳಿದ್ರೆ ಇರಿಗೇಷನ್ ಮಾಡೋದ್ರೆ ಫಸಲ್ ಬರಲ್ಲ. ಮುಂಚೆ ತರ ಮಳೆ ಬರ್ತದೆ ಅಂತ ಎಲ್ಲ ನಾವು ವೇಟ್ ಮಾಡ್ತಿದ್ವಿ. ಈಗ ಮಳೆ ಪ್ಯಾಟರ್ನ್ ಎಲ್ಲ ಚೇಂಜ್ ಆಗ್ಬಿಟ್ಟು ಇರಿಗೇಷನ್ ಇಲ್ಲದೋದ್ರೆ ಕಾಫಿ ಬೆಳ್ಸಕ್ಕೆ ಆಗಲ್ಲ ಇನ್ನು. ಆದ್ರೆ ಮಣ್ಣಲ್ಲಿ ಸ್ವಲ್ಪ ತೇವಾಂಶ ಇದ್ರೆ ಒಳ್ಳೇದು ಈ ಗಿಡ ಕಪಾತ್ ಮಾಡುವಾಗ ಅಂತಾರೆ. ಯಾಕೆಂದ್ರೆ ಗಿಡಗಳಿಗೆ ಒಂದ್ ರೀತಿ ಶಾಕ್ ಆಗುತ್ತೆ, ಅದರಿಂದ ಚೇತರಿಸ್ಕೋಬೇಕು ಅಂದ್ರೆ ಸ್ವಲ್ಪ ಮಣ್ಣಲ್ಲಿ ತೇವಾಂಶ ಇರೋದು ಒಳ್ಳೇದು ಅಂತ. ಅದೇ ಇಮಿಡಿಯೇಟ್ ಕಾಫಿ ಪಿಕ್ಕಿಂಗ್ ಆದಂಗೆ ಪ್ರೂನಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟು ಅದ್ರ ಹಿಂದ್ಗಡೆ ಇರಿಗೇಷನ್ ಮಾಡ್ಬಿಡ್ತೀವಿ. ಈಗ ಅರೇಬಿಕಾದ್ದು ನಿಮ್ದೆಲ್ಲ ಮುಗ್ದಿದೆ ಅನ್ಸುತ್ತೆ, ಅದಕ್ಕೇನಾದ್ರೂ ಈಗ ಗಿಡ ಕಪಾತ್ ಮಾಡ್ತೀರಾ? ಇಲ್ಲ, ಈಗ ನಮಗೆ ಅರೇಬಿಕಾ ಆದಂಗೆ ರೋಬಸ್ಟ ಕುಯ್ಯ ಟೈಮ್ ಆಯ್ತು. ಈಗ ಮಾಡ್ತಾ ಇದೀರಾ ರೋಬಸ್ಟ? ಈಗ ಇಲ್ಲ, ಈಗ ಅರೇಬಿಕಾ ಇನ್ನೊಂದು ವಾರ ಇದೆ. ಅದಾದ್ಮೇಲೆ ರೋಬಸ್ಟಕ್ ಹೋಗ್ತೀವಿ. ಅವೆಲ್ಲ ಆದ್ಮೇಲೆ ಗಿಡ ಕಪಾತು ಮಾಡ್ಬೇಕಾಗತ್ತೆ. ಹೌದು. ಮತ್ತೆ ಈ ಸುಣ್ಣ ಎಷ್ಟು ವರ್ಷಕ್ಕೊಂದ್ಸರಿ ಕೊಡ್ತೀರಾ? ಎವ್ರಿ ಆಲ್ಟರ್ನೇಟ್ ಇಯರ್, ಒಂದು ವರ್ಷ ಬಿಟ್ಟು ಒಂದು ವರ್ಷ. ಅದು ಮಣ್ಣು ಪರೀಕ್ಷೆ ಮಾಡಿಸ್ತೀರಾ? ಮಾಡ್ತೀವಿ. ಕಾಫಿ ಬೋರ್ಡ್ ಚಟ್ಟಲಿಯಲ್ಲಿ ನಾವು ಸ್ಯಾಂಪಲ್ ತಕೊಂಡು ಹೋಗಿ ಕೊಟ್ಟು ಅವರು ರಿಸಲ್ಟ್ ಕೊಡ್ತಾರೆ. ಆ ರಿಸಲ್ಟ್ ಬೇಸ್ ಮಾಡ್ಬಿಟ್ಟು ನಾವು ಸುಣ್ಣ ಹಾಕ್ತೀವಿ. ಸುಣ್ಣ ಹಾಕ್ತಾರ? ಕೃಷಿ ಸುಣ್ಣ ಅಂತ ಬರುತ್ತಲ್ಲ, ಅದೇನಾ ಅಗ್ರಿಕಲ್ಚರ್ ಲೈನ್? ಅಗ್ರಿಕಲ್ಚರ್ ಲೈನ್. ಮತ್ತೆ ಡೋಲೋಮೈಟ್ ಅಂತ ಒಂದು ಬರುತ್ತೆ, ಡೋಲೋಮೈಟ್ ಹಾಕ್ಬೋದು. ಅದನ್ನು ಹಾಕ್ತಾರೆ. ಡೋಲೋಮೈಟ್ ಅಲ್ಲಿ ಸ್ವಲ್ಪ ಮೆಗ್ನೀಷಿಯಂ ಇರ್ತದೆ. ನಮ್ಮ ಅಗ್ರಿಕಲ್ಚರ್ ಲೈನ್ ಅಲ್ಲಿ ಮೆಗ್ನೀಷಿಯಂ ಇರಲ್ಲ. ಹೌದು. ಪ್ಯೂರ್ಲಿ ಕ್ಯಾಲ್ಸಿಯಂ. ಅಂದ್ರೆ ಸುಣ್ಣ ಕೊಡುವಾಗ್ಲೂ ಕೂಡ ಮಣ್ಣಲ್ಲಿ ಸ್ವಲ್ಪ ತೇವಾಂಶ ಇರಬೇಕಾಗತ್ತೆ. ಇರಬೇಕಾಗ್ತದೆ. ಅವ್ರು ಅದಕ್ಕೆ ಸುಮಾರು ಜನರು ಅಕ್ಟೋಬರ್ ಅಲ್ಲಿ ಮಳೆ ನಿಂತಂಗೆ ಹಾಕ್ತಾರೆ, ಸ್ವಲ್ಪ ಮಾಯಿಶ್ಚರ್ ಇರ್ತದೆ ಅಂತ ಹೇಳ್ಕೊಂಡು. ಸರಿ ಸರಿ. ಆದ್ರೆ ನಾವು ಸುಣ್ಣ ಕೊಡೋದಕ್ಕೂ ಮತ್ತೆ ಮತ್ತೆ ಗೊಬ್ಬರ ಹಾಕೋದಕ್ಕೂ ಸ್ವಲ್ಪ ಗ್ಯಾಪ್ ಇರಬೇಕಾಗತ್ತ ಅಂತರ? ಇರ್ಬೇಕು ಇರ್ಬೇಕು. ಮಿನಿಮಮ್ ಸುಣ್ಣ ಹಾಕ್ಬಿಟ್ಟು 5 ಇಂಚ್ ಮಳೆ ಬಂದ ಮೇಲೆ ಗೊಬ್ಬರ ಹಾಕ್ಬೇಕು. ಇಲ್ಲಾಂದ್ರೆ ಪೋಷಕಾಂಶ ಸಿಗಲ್ಲ ಅಂತ. ಸಿಕ್ಕಲ್ಲ ಸಿಕ್ಕಲ್ಲ, ಅದೊಂದು ಸಮಸ್ಯೆ ಆಗತ್ತೆ. ಹೌದು ಹೌದು. ಸಾಧಾರಣವಾಗಿ ನೀವು ಮೇ ಕೊನೆಯಲ್ಲಿ ಪೋಷಕಾಂಶ ಕೊಡ್ತೀವಿ ಅಂತ ಹೇಳಿದ್ರಿ. ಹೌದು. ಕಾಫಿ ಬೆಳೆಗೆ ಏನೇನ್ ಕೊಡ್ತೀರಾ? ಎನ್ಪಿಕೆ ಯೂಶುವಲ್. ಕಾಂಪ್ಲೆಕ್ಸ್ ಗೊಬ್ಬರ ಕೊಡ್ತೀರಿ? ಕಾಂಪ್ಲೆಕ್ಸ್ ಗೊಬ್ಬರ. ಅದು ಕೂಡ ಮಣ್ಣು ಪರೀಕ್ಷೆ ಆಧಾರದ ಮೇಲೆನೆ? ಹೌದು ಹೌದು ಹೌದು ಹೌದು. ಸುಣ್ಣದ ಪರೀಕ್ಷೆ ಮಾಡಿಸುವಾಗ ಬೇರೆ ಪೋಷಕಾಂಶಕ್ಕೂ ಪರೀಕ್ಷೆ ಮಾಡಿಸ್ತೀರಾ? ಹೌದು ಹೌದು. ಅದ್ರ ಮೇಲೆ ಗೊಬ್ಬರ ಕೊಡ್ತೀರಾ? ಹೌದು. ಮುಂಗಾರು ಮಧ್ಯದಲ್ಲಿ ಈಗ ಕೆಲವರು ಆಗಸ್ಟ್ ಸೆಪ್ಟೆಂಬರ್ ಅಲ್ಲೂ ಕೊಡ್ತಾರೆ ಪೋಷಕಾಂಶ. ನೀವು ಕೊಡ್ತೀರಾ? ಮಿಡ್ ಮಾನ್ಸೂನ್ ಅಲ್ಲಿ ಒಂದು ಗೊಬ್ಬರ ಕೊಡ್ತೀವಿ ವೆದರ್ ನೋಡ್ಕೊಂಡು. ಸ್ವಲ್ಪ ಮಳೆ ಬಿಡುವು ಕೊಟ್ಟಾಗ? ಹೌದು. ಅವಾಗ ಏನ್ ಕೊಡ್ತೀರಾ ಗೊಬ್ಬರ? ಅವಾಗ ಎನ್ಪಿಕೆ. ಎನ್ಪಿಕೆನೆ ಕೊಡ್ತೀರಾ? ಮತ್ತೆ ಮಳೆ ಎಲ್ಲ ನಿಂತ ಮೇಲೆ? ನಿಂತ ಮೇಲೆ ಇನ್ನೊಂದು ರೌಂಡ್. ಟೋಟಲಿ 3 ರೌಂಡ್ ಗೊಬ್ಬರ ಕೊಡ್ತೀವಿ. 3 ಸರಿ ಕೊಡ್ತೀರಿ? ಹೌದು ಹೌದು. ಈ ರೀತಿ ಭಾಗ ಮಾಡ್ಕೊಡೋದ್ರಿಂದ ಏನ್ ಪ್ರಯೋಜನ ವಿನಯ್ ಅವರು? ಅದೇ ಒಂದೇ ಸಲ ಕೊಡೋಕ್ಕಿಂತ ಅದನ್ನ ಸ್ಪ್ಲಿಟ್ ಡೋಸ್ ಆಗಿ ಕೊಡೋದು. ಆಗಿದ್ದಾಗೆ ತಗೊಳ್ತಾ ಇರುತ್ತೆ. ಮತ್ತೆ ನಿಮಗೆ ಹೂ ಮಳೆಗೆ ಎಲ್ಲ ಸ್ಪ್ರಿಂಕ್ಲರ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಹೌದು ಮಾಡ್ಕೊಂಡಿದೀವಿ. ಮಳೆ ಬರಲಿಲ್ಲ ಅನ್ನಿಸಿದಂಗೆ ಇರಿಗೇಷನ್ ಇಲ್ಲದೆ ಇನ್ನು ಕಾಫಿ ಬೆಳ್ಸಕ್ ಆಗಲ್ಲ. ಬಹಳ ಅಂದ್ರೆ ಹವಾಮಾನ ಬದಲಾವಣೆ ಆಗಿದೆ ಅಂತೀರಿ? ಹೌದು. ಈ ವೆದರ್ ಪ್ಯಾಟರ್ನ್ ಗೆ ಇರಿಗೇಷನ್ ಮಾಡೋದ್ರೆ ಕಾಫಿ ಬೆಳ್ಸಕ್ಕೆ ಆಗಲ್ಲ ಇನ್ನು ಫ್ಯೂಚರ್ ಅಲ್ಲಿ. ರೋಗ ಕೀಟಗಳು ಇಂಥವೇನಾದ್ರೂ ಬರ್ತಾವ ಕಾಫಿಗೆ? ಹೌದು, ಅರೇಬಿಕಾಗೆ ಸ್ಟೆಮ್ ಬೋರರ್ ಅಂತ ಬರ್ತದೆ. ಬಹಳ ಒಂದು ಕಟೀಗ ಒಂದು ಡಿಸೀಸ್. ಅದು ಫುಲ್ ಪ್ಲಾಂಟೆಡ್ ನಾವು ರಿಮೂವ್ ಮಾಡಬೇಕು. ವರ್ಷ ಅಟ್ಲೀಸ್ಟ್ 1000 ಗಿಡ ಸ್ಟೆಮ್ ಬೋರರ್ ಅಲ್ಲೇ ಹೋಯ್ತಾರೆ. ಅಯ್ಯೋ, ಅಷ್ಟು ತೊಂದರೆ ಕೊಡುತ್ತೆ ಅದು? ಹೌದು ಹೌದು ಹೌದು. ಬಿಳಿ ಕಾಂಡ ಕೊರಕ ಅಂತಾರೆ. ಹೌದು, ಸ್ಟೆಮ್ ಬೋರರ್. ಅದೇ ನೀವು ಇದು ಈ ಬಟ್ಟೆ ಎಲ್ಲ ಸುತ್ತಾರಲ್ಲ, ಆ ರೀತಿ ಏನಾದ್ರು ಮಾಡ್ತೀರಾ? ಮಾಡಿದೀವಿ, ಮಾತ್ರ ಅದು ಬಹಳ ಟೈಮ್ ಕನ್ಸ್ಯೂಮಿಂಗ್. ಒಂದ್ ದಿನಕ್ಕೆ 7-8 ಗಿಡ ಮಾಡ್ತಾರೆ ಇದ್ರು. ಅದು ಈಗ ಲೇಬರ್ ಶಾರ್ಟೇಜ್ ಆಗ್ಬಿಟ್ಟು ಈ ವರ್ಷ ನಾವು ಮಾಡಿಲ್ಲ. ಮಾತ್ರ ಅದರಲ್ಲಿ ನಾವು ರಿಸಲ್ಟ್ ನೋಡಿದೀವಿ. ಜನ ಬರುತ್ತೆ ಅದು? ರಿಸಲ್ಟ್ ಇದೆ. ಯಾಕಂದ್ರೆ ಬೋಸ್ ಮಂದಣ್ಣ ಅವರು ಬಹಳ ಯಶಸ್ ಕಂಡಿದೀವಿ ಅಂತ ಕೇಳಿದೀವಿ ಅದರಲ್ಲಿ. ಹೌದು, ಅವರಲ್ಲೇ ನಾವು ಹೋಗಿ ಟ್ರೈನಿಂಗ್ ತಕೊಂಡು ಬಂದಿದ್ದು. ಅಂದ್ರೆ ಒಳಗಡೆ ಸೇರ್ಕೊಂಡ್ರಂತ ಹುಳ ಹೊರಗಡೆ ಬರಕ್ ಆಗಲ್ಲ. ಹೌದು, ಹೊರಗಡೆ ಬರಕ್ ಆಗಲ್ಲ. ಹಂಗಾಗಿ ಬೇರೆ ಗಿಡಗಳು ಸೇಫ್ ಆಗ್ತವೆ. ಹೌದು ಹೌದು, ಅದೇ ಒಂದು ಒಳ್ಳೆ ಮೆಥಡ್ ಅಂತೀರಿ. ಎಸ್ ಎಸ್. ಈ ಬಿಳಿ ಕಾಂಡ ಕೊರಕ ಅಥವಾ ವೈಟ್ ಸ್ಟೆಮ್ ಬೋರರ್? ವೈಟ್ ಸ್ಟೆಮ್ ಬೋರರ್. ಹೌದು. ಮತ್ತೆ ಈ ಶಾರ್ಟ್ ಹೋಲ್ ಬೋರರ್ ಅಂತಾರೆ, ಅದೇನು ಬರಲ್ವಾ? ಅದು ರಬಸ್ಟಗೆ ಬರ್ತದೆ. ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ, ಮಳೆ ಜಾಸ್ತಿ ಇತ್ತು. ಮಳೆ ಜಾಸ್ತಿ ಆಗಿದ್ದಕ್ಕೆ ಅದು ಅಷ್ಟು ರ್ಯಾಂಪೆಂಟ್ ಇಲ್ಲ. ಮಾತ್ರ ಇದೆ ಗಿಡದ್ದು ಅಲ್ಲ, ಅದರಲ್ಲಿ ಎಲ್ಲ ಕಾಣ್ತದೆ. ಸರಿ ಸರಿ. ಮತ್ತೆ ಈ ಕೊಳೆ ರೋಗ ಎಲ್ಲ ಬರುತ್ತೆ ಮಳೆಗಾಲದಲ್ಲಿ? ಒಳ್ಳೆ ಡ್ರೈನೇಜ್ ಮಾಡಿದೀವಿ, ಕೊಳೆ ರೋಗದ ಅಷ್ಟು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಏನಿಲ್ಲ. ಇಳುವರಿ ಹೇಗ್ ಬರುತ್ತೆ ವಿನಯ್ ಅವರು ಕಾಫಿನಲ್ಲಿ? ಕಾಫಿ ನಮ್ ಏರಿಯಾ ಯೂಶಲಿ ಅರೇಬಿಕಾ ಝೋನ್. ಹೌದು ಹೌದು ಹೌದು. ಮಾತ್ರ ಈಗ ಎಲ್ಲ ನಾವು ಕನ್ವರ್ಟ್ ಮಾಡ್ತಾ ಬರ್ತಾ ಇದೀವಿ ಏನು ರೋಬಸ್ಟಕ್ಕೆ. ಕಾರಣ ಏನು? ಮೇನ್ಲಿ ವೈಟ್ ಸ್ಟೆಮ್ ಬೋರರ್. ವೈಟ್ ಸ್ಟೆಮ್ ಬೋರರ್ ಮೇನ್ ರೀಸನ್ ನಮಗೆ ಅರೇಬಿಕಾ ನಡ್ಬೇಕಾಗಲ್ಲ. ಮತ್ತೆ ಈ ರೋಬಸ್ಟಾ ಮ್ಯಾನೇಜ್ ಮಾಡೋದು ಸ್ವಲ್ಪ ಸುಲಭ ಅಂತ ಹೇಳ್ತಾರೆ. ರೋಬಸ್ಟಾ ಇಸ್ ಈಸಿಯರ್ ಟು ಮೇಂಟೈನ್. ಅರೇಬಿಕಾ ಸ್ವಲ್ಪ ಸೂಕ್ಷ್ಮ. ಹೌದು ಹೌದು. ಅದೇ ಈ ಕೀಟಗಳು ಇದ್ರಲ್ಲ ಹಾವಳಿ ಎಲ್ಲ ಸ್ವಲ್ಪ ಮೇನ್ಲಿ ಬಿಕಾಸ್ ಆಫ್ ಇದು. ಏನಂದ್ರೆ ರೋಬಸ್ಟಾಕ್ಕೆ ಸ್ವಲ್ಪ ನೀರಾವರಿ ಅವಶ್ಯಕತೆ ಬೇಕಾಗುತ್ತೆ. ಹೌದು ಹೌದು. ಕಾನ್ಸ್ಟೆಂಟ್ ನೀವು ಕೊಯ್ದಾದಂಗೆ ಪ್ರೂನಿಂಗ್ ಮಾಡ್ದಂಗೆ ನೀವು ಅಟ್ ಲೀಸ್ಟ್ 2-3 ರೌಂಡ್ ನೀರ್ ಕೊಡ್ಲೇಬೇಕು ಎವ್ರಿ 15-20 ಡೇಸ್. ಆಗ ಕ್ರಾಪ್ ಚೆನ್ನಾಗಿ ಬರ್ತದೆ ರೋಬಸ್ಟಾದಲ್ಲಿ. ಈಗ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಹೇಗನ್ಸುತ್ತೆ ವಿನಯ್ ಅವರು ಕಾಫಿ ಕೃಷಿ? ರೋಬಸ್ಟಾಗೆ ಒಂದು 75,000 ರುಪೀಸ್ ಪರ್ ಏಕರ್ ಆಯ್ತದೆ. ಅರೇಬಿಕಾಗೆ 1 ಲ್ಯಾಕ್ ಪರ್ ಏಕರ್ ಬರ್ತದೆ ಈಗ. ಓ, ಮತ್ತೆ ನಮಗೆ ಬೆಲೆ ಚೆನ್ನಾಗಿದ್ದಾಗ ಒಳ್ಳೆ ಲಾಭ ಆಗ್ಬೋದಾ? ಹೌದು, ಈಗ ಒಳ್ಳೆ ರೇಟ್ ಇದೆ ಅಲ್ಲ, ಒಳ್ಳೆ ರೇಟ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಇದೆ ಇದರ ಎರಡು ರೋಬಸ್ಟ್ ಅಂಡ್ ಅರೇಬಿಕಾ. ಕಾಫಿ ಪ್ರೈಸ್ ಹಿಸ್ಟಾರಿಕಲ್ ಹೈ ಹೋಗಿದೆ ಅಲ್ಲ ಈಗ. ಹೌದು ಹೌದು ಹೌದು ಹೌದು. ಅದ್ರ ಇದರಲ್ಲಿ ಒಳ್ಳೆ ಕ್ರಾಪಿಂಗ್ ಇದೆ. ಮತ್ತೆ ತಾವು ಕರಿಮೆಣಸನ್ನ ಬೆಳೆಸಿವಿ ಅಂತ ಹೇಳಿದ್ರಲ್ಲ, ಎಲ್ಲ ಹಬ್ಸಿದಾರೆ ಬಳ್ಳಿಗಳು? ಬಳ್ಳಿ ಎಲ್ಲ ಕಾಡು ಮರ ಪಾಲ್ವಾನ. ಎಷ್ಟು ಸಿಲ್ವರು? ಎಷ್ಟು ಬಳ್ಳಿಗಳಿದಾವೆ ನಮ್ಮ ಹತ್ರ? ಒಂದು 2000. 2000 ಬಳ್ಳಿಗಳಿದಾವೆ. ಹೌದು ಹೌದು. ಅದಕ್ಕೆ ಯಾವಾಗ ಗೊಬ್ಬರ ಕೊಡ್ತೀರಾ? ಅದು ಕಾಫಿಗೆ ಕೊಡೋಗ. ಕಾಫಿ ಕೊಡುವಾಗಲೇ ಅದಕ್ಕೂ ಕೊಡ್ತೀರಾ? ಕಾಫಿ ಕೊಡೋಗ ಕೊಡೋದು. ಪ್ರತ್ಯೇಕವಾಗಿ ನೀರ್ ಗೀರ ಏನ್ ಕೊಡಲ್ಲ ಅದಕ್ಕೆ? ಕೊಡ್ತೀವಿ ಕೊಡ್ತೀವಿ ನಾವು. ಅದಕ್ಕೆ ಹೋಲ್ಸ್ ಅಲ್ಲಿ ಇರಿಗೇಷನ್, ಹೋಲ್ಸ್ ಇರಿಗೇಷನ್ ಅಂತ ಹೇಳ್ತೀವಿ. April 15th ಮೇಲೆ ಎವ್ರಿ 15 ಡೇಸ್ಗೆ ನಾವು ಹೋಲ್ಸ್ ಇರಿಗೇಷನ್ ಮಾಡ್ತಾ ಇರ್ತೀವಿ. ಮಾಡ್ಲೇಬೇಕದು. ಮಾಡಿದ್ರೆ ಒಳ್ಳೇದು ಫಸಲಿಗೆ. ಯಾಕೆಂದ್ರೆ ಹೂ ಬಿಡುವ ಸಮಯದಲ್ಲಿ ನೀರ್ ಕೊಟ್ರೆ ಚೆನ್ನಾಗಿ ಹಿಡ್ಕೊಳ್ತಾವ ಹೂ. ಹೌದು ಹೌದು. ಇಲ್ಲಾಂದ್ರೆ ಕೊತ್ತು ಬೀಳೋದು ಅಂತ ಹೇಳ್ತಾರೆ, ಜುಲೈ ತಿಂಗಳಲ್ಲಿ ಎಲ್ಲ ಬಿದ್ದೋಗ್ಬಿಡ್ತವೆ. ಹೌದು, ಒಂದೊಂದ್ಸಲ ಅದು ಬಿದ್ದೋಯ್ತದೆ. ಅಂದ್ರೆ ನೀವು ಬೇಸಿಗೆ ಸ್ವಲ್ಪ ಚುರುಕು ಮುಟ್ಟೋಂಗೆ ಆದಾಗ ನೀರ್ ಕೊಡಕ್ ಪ್ರಾರಂಭ ಮಾಡ್ತೀರಾ? ಹೌದು ಹೌದು. ನೀರ್ ಕುಡೋದ್ರಿಂದ ಒಳ್ಳೆ ಫಲ ಸಿಗ್ತಾ ಇದೆ ನಿಮ್ಗೆ. ಹೌದು ಹೌದು. ಮತ್ತೆ ಅದರಲ್ಲಿ ಬಳ್ಳಿ ಎಲ್ಲ ಹಳದಿಯಾಗಿ ಒಣಗೋಗೋದು ಇದೆಲ್ಲ ಸಮಸ್ಯೆ ಬರ್ತಾ ಇರುತ್ತೆ. ವೆದರ್ ರಿಲೇಟೆಡ್ ಬಳ್ಳಿಗೆ ಈಗ ಇರೋ ಟೆಂಪರೇಚರ್ ಅದಕ್ಕೆ ತಾಳಕ ಆಗಲ್ಲ, ಅದಕ್ಕೆ ಸುಮಾರು ಬಳ್ಳಿ ಡಿಸೀಸ್ ಆಗಿ ಹೋಯ್ತದೆ. ಈಗ ವರ್ಷ ವರ್ಷ ಅಟ್ಲೀಸ್ಟ್ ಒಂದು 100-200 ಬಳ್ಳಿ ಹೋಯ್ತದೆ. ಮತ್ತೆ ಹೊಸದಾಗಿ ಹಾಕ್ತಾ ಇರ್ತೀರಿ? ಹಾಕ್ತಾ ಇರ್ತೀವಿ, ಬಟ್ ಅದು ಬೆಳ್ಸಕ್ಕೆ ಬಳ್ಳಿ ಒಂದು 6-7 ವರ್ಷ ಬೇಕು ಫಸಲು ಕೊಡ್ಲಿಕ್ಕೆ. ಹೌದೌದೌದು. ಅಂದ್ರೆ ನಿಮ್ಮಲ್ಲಿ ಯಾವ ತಳಿ ಬಳ್ಳಿಗಳಿದಾವೆ ಜಾಸ್ತಿ? ಎಲ್ಲ ಪಣಿಯೂರ್. ಪಣಿಯೂರ್ ಪಣಿಯೂರು ಪಣಿಯೂರ್ ತಳಿಗಳೇ ಅವು ಚೆನ್ನಾಗಿ ಬರುತ್ತಲ್ವಾ ಕೊಡಗಿನ ವಾತಾವರಣಕ್ಕೆ? ಹೌದು ಹೌದು. ಇಳುವರಿ ಹೇಗೆ ಅನ್ಸುತ್ತೆ ವಿನಯ್ ಅವರು ಕರಿಮೆಣಸ್ ನಲ್ಲಿ? ಒಳ್ಳೆ ಪ್ರಾಫಿಟ್ ಇರೋ ಕ್ರಾಪ್ ಅದು. ಅಂದ್ರೆ ಶ್ರಮ ಕಡಿಮೆ ಅಂತೀರಾ ಸ್ವಲ್ಪ? ಹೌದು, 2 ಬೋರ್ಡರ್ ಸ್ಪ್ರೇ ಮಾಡ್ತೀವಿ, ನೀರ್ ಕೊಡ್ತೀವಿ, 1-2 ಸಲ ಗೊಬ್ಬರ ಹಾಕ್ತೀವಿ, ಕಾಂಪೋಸ್ಟ್ ಗೊಬ್ಬರ ಹಾಕ್ತೀವಿ. ಕಾಂಪೋಸ್ಟ್ ಗೊಬ್ಬರ ಕೊಡ್ತೀರಿ? ಹೌದು ಹೌದು ಹೌದು. ಕಾಂಪೋಸ್ಟ್ ಗೊಬ್ಬರ ಬಹಳ ಮುಖ್ಯ ಮುಖ್ಯ. ಇಳುವರಿ ಚೆನ್ನಾಗಿ ಬರ್ತಾ ಇದೆ ಕರಿಮೆಣಸಿನಲ್ಲಿ? ಹೌದು, ಪರವಾಗಿಲ್ಲ. ಈ ವರ್ಷ ಜಾಸ್ತಿ ಕ್ರಾಪ್ ಇಲ್ಲ, ಮಾತ್ರ ಇಲ್ಲೋದ್ರ ಪರವಾಗಿಲ್ಲ. ಅಂದ್ರೆ ಒಂದ್ ವರ್ಷ ಚೆನ್ನಾಗಿ ಬರುತ್ತೆ, ಒಂದ್ ವರ್ಷ ಸ್ವಲ್ಪ ಕಡಿಮೆ ಆಗುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮತ್ತೆ ಅಡಿಕೆ ಮರಗಳು ಎಷ್ಟಿದಾವೆ ವಿನಯ್ ಅವರು? ಅಡಿಕೆ ಜಾಸ್ತಿ ಇಲ್ಲ ಸರ್, ನಾವು ಹಾಗಾಗಿ ಒಂದು ಲಾಸ್ಟ್ ಒಂದು 3-4 ಇಯರ್ಸ್ ಅಲ್ಲಿ ನಡ್ತಾ ಬರ್ತಾ ಇದೀವಿ. ಈಗ ಒಂದು 5,000 ಪ್ಲಾಂಟ್ ನಟ್ಟಿದೀವಿ. ಓಹೋಹೋ. ಅದೆಲ್ಲ ಇನ್ನು ಗ್ರೋಯಿಂಗ್ ಸ್ಟೇಜ್ ಅಲ್ಲೇ ಇದೆ, ಯೀಲ್ಡಿಂಗ್ ಆಗಿಲ್ಲ. ಅಂದ್ರೆ ನಮ್ಮ ಕೊಡಗಿನ ವಾತಾವರಣದಲ್ಲಿ ಎಷ್ಟೊಂದು 7-8 ವರ್ಷಕ್ಕೆ ಬರುತ್ತಾ? ಹೌದು, 7 ವರ್ಷ. 7-8 ವರ್ಷಕ್ಕೆ ಬರುತ್ತೆ, ಯಾಕಂದ್ರೆ ಸ್ವಲ್ಪ ಶೀತ ಇಲ್ಲಿ. ಹೌದು ಹೌದು. ಅದನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರಿ? ಹೌದು ಹೌದು. ಅಂದ್ರೆ ಎಷ್ಟೆಷ್ಟು ಅಂತರಕ್ಕೆ ಗಿಡಗಳು ಹಾಕೊಂಡಿದ್ದಾರೆ? ನಾವು 9 ಫೀಟ್ ಹಾಕಿದೀವಿ. 9 ಫೀಟ್. ಮಧ್ಯದಲ್ಲಿ ಏನಾದ್ರು ಬೇರೆ ಬೆಳೆಗಳು ಬೆಳ್ಕೋಬಹುದು? ಎಲ್ಲ ಕಾಲ್ ರೋಡು, ರೋಡ್ ಸೈಡ್ ಹಂಗೆ ಹಾಕಿದ್ವಿ. ತೋಟ ಒಳಗೆ ಹಾಕಿಲ್ಲ, ಎಲ್ಲ ರೋಡ್ ಸೈಡ್ ಹಾಕಿದೀವಿ. ಅಂದ್ರೆ ಜಮೀನ್ ಸುತ್ತ ಹಾಕೊಂಡಿದ್ರಿ? ಹೌದು ಹೌದು ಹೌದು. ಎಲ್ಲಿ ಸ್ಥಳ ಸಿಗುತ್ತೋ ಅಲ್ಲೆಲ್ಲ ಹಾಕೊಂಡಿದ್ದೀರಾ? ಹೌದು ಹೌದು. ಅಂದ್ರೆ ಅದು ಒಂದ್ ರೀತಿ ನಿಮಗೆ ಒಂದು ಸಪೋರ್ಟ್ ಬೆಳೆ ಆಗುತ್ತೆ ಚೆನ್ನಾಗಿ. ಯಾಕಂದ್ರೆ ಕೊಡಗಿನಲ್ಲೂ ಈಗ ಬಹಳ ಜನ ಅಡಿಕೆ ಕಡೆಗೆ ಒಲವು ಕೊಡ್ತಾ ಇದ್ದಾರೆ. ಹೌದು, ಒಳ್ಳೆ ರೇಟ್ ಇದೆ ಅಡಿಕೆಗೆ, ಈಗ ಮೆಡಿಸಿನಲ್ ಯೂಸ್ ಮಾಡ್ತಾ ಇದ್ದಾರೆ. ಹೌದು ಹೌದು ಹೌದು. ಮತ್ತೆ ಅದು ಬೇಕೇ ಬೇಕು ನಮಗೆ. ಹೌದು, ಬೇಕೇ ಬೇಕು. ಹೌದು, ಮೋನೋ ಕ್ರಾಪ್ ಮಾಡಬಾರ್ದು, ಎಲ್ಲ ಇಂಟರ್ ಕ್ರಾಪ್ ಮಾಡಿದ್ರೆ ಎಲ್ಲದರಲ್ಲಿ ನಮಗೆ ಅಡ್ವಾಂಟೇಜ್. ಭತ್ತ ಏನ್ ಬೆಳ್ಕೊಳ್ಳಲ್ಲ ನೀವು? ಮಾಡ್ತೀವಿ, 5 ಎಕರ್ ಇದೆ, ಅದು ವರ್ಷ ವರ್ಷ ಪ್ಯಾಡಿ ಮಾಡ್ತೀವಿ. ಅದು ಕೊಯ್ಲಿಗೆ ಬಂದಿದ್ಯಾ ಈಗ? ಈಗ ಟೈಮ್ ಆಯ್ತು, 10 ದಿನದಲ್ಲಿ ಅದನ್ನ ಹಾರ್ವೆಸ್ಟಿಂಗ್ ಮಾಡ್ತೀವಿ. ಚೆನ್ನಾಗಿ ಬಂದಿದೆ ಬೆಳೆ? ಬೆಳೆ ಪರವಾಗಿಲ್ಲ. ಮಳೆ ಸ್ವಲ್ಪ ಚೆನ್ನಾಗಾಯ್ತು ಸರಿ. ಹೌದು ಹೌದು. ಸಸಿ ಮಡಿ ಮಾಡ್ಕೊಂಡು ಆಮೇಲೆ ನಾಟಿ ಮಾಡ್ತೀರಾ? ಹೌದು ಹೌದು. ಅಂದ್ರೆ ನಿಮ್ಮ ಮನೆ ಬಳಕೆಗೆ ಇಟ್ಟುಕೊಂಡು ಉಳಿದಿದ್ದ ಮಾರಾಟ ಮಾಡ್ಬೇಕಾಗತ್ತೆ. ಹೌದು ಹೌದು. ಅಡಿಕೆ ಯಾವ ಸಸಿಗಳು ಹಾಕೊಂಡಿದ್ದಾರೆ, ಯಾವ ತಳಿ ಹಾಕೊಂಡಿದ್ದೀರಿ? ನಾವು ಇದು ತೀರ್ಥಳ್ಳಿ. ತೀರ್ಥಳ್ಳಿ ಲೋಕಲ್ ಅಂತಾರಲ್ಲ, ತೀರ್ಥಳ್ಳಿ. ಚೆನ್ನಾಗಿ ಬರ್ತಾ ಇದೆ? ಚೆನ್ನಾಗಿ ಬರ್ತದೆ ಅದು. ಹೌದು. ಮತ್ತೆ ಹಸುಗಳು ಇಂಥವೇನಾದ್ರು ಇಟ್ಕೊಂಡಿದ್ದೀರಾ? ಹಸುಗಳಿದೆ, ಒಂದು 5 ಹಸಿ ಇದೆ. ಅದು ಗಂಜು ಸಗಣಿ ಎಲ್ಲ ಬಳಸ್ಕೊಳ್ತಾ ಇದ್ದಾರೆ ಗೊಬ್ಬರವಾಗಿ? ಹೌದು ಹೌದು ಹೌದು. ಗೋಬರ್ ಗ್ಯಾಸ್ ಇದೆ, ಅಲ್ಲಿಂದ ಸಗಣಿ ನಾವು ಕಾಂಪೋಸ್ಟ್ ಯೂಸ್ ಮಾಡ್ತೀವಿ. ಗೋಬರ್ ಗ್ಯಾಸ್ ನಿಮ್ಮ ಅಡಿಗೆಗೆ ಆಗುತ್ತಾ? ಅದು ಚೆನ್ನಾಗಿ ಅಡಿಗೆಗೆ ಯೂಸ್ ಮಾಡ್ತೀವಿ. ಮತ್ತೆ ಅದರಿಂದ ಸ್ಲರಿ ಬರುತ್ತಲ್ಲ, ಅದು ಗೊಬ್ಬರ ಮಾಡ್ಕೊಳ್ತೀರಾ? ಸ್ಲರಿನ ನಾವು ಬರ್ಮಿ ಕಾಂಪೋಸ್ಟ್ ಮಾಡ್ತಾ ಇದೀವಿ ಸ್ವಲ್ಪ, ಅದಕ್ಕೆ ಸ್ಲರಿ ಎಲ್ಲ ಹೋಯ್ತೀವಿ. ಎರೆ ಗೊಬ್ಬರ ಮಾಡ್ಕೊಳ್ತಾ ಇದ್ದೀರಾ? ಹೌದು ಹೌದು. ಅವು ಎಷ್ಟು ತೊಟ್ಟಿ ಇದಾವೆ? ಅದೊಂದು 4-5 ತೊಟ್ಟಿ ಇದೆ. ಅದು ಸಾಕಷ್ಟು ಗೊಬ್ಬರ ಸಿಗುತ್ತೆ ನಿಮ್ಗೆ? ಸಾಕು, ಒಂದು ಮಾದರಿಗೆ ಸಾಕು. ಹೊಸ ಗಿಡಕ್ಕೆ, ಚಿಕ್ಕ ಗಿಡಕ್ಕೆಲ್ಲ ಹಾಕಕ್ ಸಾಕು. ಬುಡಕ್ಕೆ ಎಷ್ಟೆಷ್ಟು 1 ಕೆಜಿ ಎಲ್ಲ ಹಾಕ್ತೀರಾ? ಹೌದು ಹೌದು ಹೌದು ಹೌದು. ಅದು ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಅದು. ವೆರಿ ಗುಡ್ ಗೊಬ್ಬರ ಅದು. ಬಹಳ ಒಳ್ಳೆ ಬೆಲೆ ಬಹಳ ಗೊಬ್ಬರ ಅದು. ಹೌದು. ಒಟ್ಟಾರೆ ಸಮಗ್ರ ಕೃಷಿಯನ್ನೇ ಅನುಸರಿಸ್ತಾ ಇದ್ದೀರಾ ನೀವು? ಹೌದು ಸರ್. ಮತ್ತೆ ಈ ಹೊಂಡ ಮಾಡ್ಕೊಂಡು ಏನಾದ್ರು ಮೀನು ಸಾಕಾಣಿಕೆ ಇಂಥದ್ ಮಾಡ್ತೀರಾ? ಕೆರೆದಲ್ಲಿ ಬಿಟ್ಟಿದ್ವಿ ಮೀನು, ಅದು ನೋಡ್ಬೇಕು. ಫಿಶರೀಸ್ ಮಾಡೋದಾದ್ರೆ ಕೆರೆ 5-6 ಅಡಿ ಆಳ ಬೇಕು. ಹೌದೌದೌದು. ನಮ್ ಕೆರೆ ಎಲ್ಲ 15 ಅಡಿ ಆಳ ಇದೆ. ಬಹಳ ಆಳ ಜಾಸ್ತಿ ಆಯ್ತು. ಅದಕ್ಕೆ ಗ್ರೋತ್ ಬರಲ್ಲ ಅಂತ ಹೇಳ್ತಾರೆ. ನಾವು ಹಾಕಿದ್ವಿ ಆಲ್ಮೋಸ್ಟ್ 4-5 ಇಯರ್ಸ್ ಆಗ ಒಂದು 25,000 ಮೀನು ಬಿಟ್ಟಿದೀವಿ, ಮಾತ್ರ ಅದು ಗ್ರೋತ್ ಇಲ್ಲ. ಮತ್ತೆ ಅವನ್ನ ಹಿಡಿಯೋದಕ್ಕೂ ಎಲ್ಲ ಸ್ವಲ್ಪ ವ್ಯವಸ್ಥೆಗಳು ಚೆನ್ನಾಗಿರ್ಬೇಕಾಗತ್ತೆ. ಹೌದು ಹೌದು ಹೌದು. ಒಂದು 5-6 ಅಡಿ ಆಳ ಆದ್ರೆ ಹಿಡಿಯೋದಕ್ಕೆ ಎಲ್ಲ ಚೆನ್ನಾಗಿ ಸ್ವಲ್ಪ ಅದು ಗ್ರೋತ್ ಚೆನ್ನಾಗಾಯ್ತದೆ. ಅಲ್ಲ, ಕನಿಷ್ಠ ಒಂದು 6 ತಿಂಗಳಾದ್ರೂ ನೀರು ಇರುತ್ತಲ್ಲ? ಇರ್ತದೆ ಇರ್ತದೆ. ಒಂದು 6 ತಿಂಗಳಾದ್ರೂ ಇದ್ರೂ ಮಾಡ್ಬೋದು ಮೀನು ಕೃಷಿ. ಹೌದು ಹೌದು. ಒಟ್ಟಾರೆ ಬೇರೆ ಬೇರೆ ಕೃಷಿ ಬೆಳೆಗಳನ್ನು ಹಾಕೊಂಡು ತಾವು ಕೃಷಿಯಲ್ಲಿ ತೊಡಗಿದ್ದೀರಾ, ನಿಮ್ಮ ಕುಟುಂಬದ ಸದಸ್ಯರು ಸಹಾಯ ಮಾಡ್ತಾರ ನಿಮಗೆ ಕೃಷಿಯಲ್ಲಿ? ಮಾಡ್ತಾರೆ ಮಾಡ್ತಾರೆ, ನಮ್ಮ ಫಾದರ್ ಫುಲ್ಲಿ ಇನ್ವಾಲ್ವ್, ಮದರು ಇನ್ವಾಲ್ವ್ ಆಗಿದ್ದಾರೆ. ಮೂರು ಜನರು ಸೇರಿ ಎಲ್ಲ ಡಿಸಿಷನ್ ಪ್ಲಾನಿಂಗ್ ಎಲ್ಲ ಮಾಡೋದು. ಈಗ ನೀವು 10 ವರ್ಷದಿಂದ ಹೊರದೇಶದಲ್ಲಿ ದುಡಿತಾ ಇದ್ರಿ ವಿನಯ್, ಈಗ ಕೃಷಿಯಲ್ಲಿ ತೊಡಗಿದ ಮೇಲೆ ಹೇಗೆ ಅನ್ಸುತ್ತೆ ನಿಮಗೆ? ಕೃಷಿಗೆ ಬರೋ ಕೃಷಿಯಲ್ಲಿ ಸಿಕ್ಕೋ ಸಂತೋಷ ಬೇರೆ ಎಲ್ಲಿ ಸಿಕ್ಕಲ್ಲ ಸರ್. ಅದೊಂದು ಗಿಡ ನಟ್ಟು ಅದನ್ನ ಒಂದು ನೋಡ್ಕೊಂಡು ಅದು ದೊಡ್ಡದಾಗಿ ಅದು ಯೀಲ್ಡ್ ಆಗುವಾಗ ಅದ್ರದ್ದು ಫೀಲಿಂಗೇ ಬೇರೆ. ಹೌದೌದು. ಕಾರ್ಪೊರೇಟ್ ಅಲ್ಲಿ 12 ಇಯರ್ಸ್ ಕೆಲಸ ಮಾಡಿದೆ, ಅದಾದ್ಮೇಲೆ ಕೃಷಿಗೆ ಬಂದು ಈಗ 10 ವರ್ಷ ಆಗಿದೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ? ಕೊಟ್ಟಿದೆ ಡೆಫಿನೆಟ್ಲಿ. ಲಾಭನ ತಂದು ಕೊಡ್ತಾ ಇದೆಯಾ? ನಮ್ ಇದ್ರಲ್ಲಿ ಹೇಳಕ್ಕಾಗಲ್ಲ, ಒಂದ್ ವರ್ಷ ಒಳ್ಳೆ ಲಾಭ ಬರ್ತದೆ, ಒಂದೊಂದ್ ವರ್ಷ ಲಾಭ ಇರಲ್ಲ. ಮಿಕ್ಸ್ಡ್ ಅದೊಂದೇ ಪ್ರಾಬ್ಲಮ್. ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ರೆ ವರ್ಷ ವರ್ಷ ಸಂಬಳ ಇನ್ಕ್ರೀಸ್ ಆಗ್ತಾ ಹೋಯ್ತದೆ, ಇಲ್ಲಿ ಅದು ಇದು ಹಂಗೆ ಅಲ್ಲ. ಕ್ರಾಪ್ ಒಂದ್ ವರ್ಷ ಒಳ್ಳೆ ಕ್ರಾಪ್ ಪ್ರೈಸ್ ಇದ್ರೆ ಒಂದ್ ಒಳ್ಳೆ ಇದು, ಒಂದೊಂದ್ ವರ್ಷ ಕ್ರಾಪ್ ಚೆನ್ನಾಗಿರಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಈ ವರ್ಷ ರೇಟ್ ಚೆನ್ನಾಗಿದೆ, ಅರೇಬಿಕಾ ಕ್ರಾಪ್ ಇಲ್ಲ, ಪೆಪ್ಪರ್ ಕ್ರಾಪ್ ಇಲ್ಲ, ರೊಬಸ್ಟ ನಾವು ನೀರು ಹೊಡೆದಿದ್ದಕ್ಕೆ ಒಂದು ರೊಬಸ್ಟ ಚೆನ್ನಾಗಿದೆ. ಅಷ್ಟು ಹೊರಗಡೆಯಿಂದ ನೋಡೋ ಅಷ್ಟು ಸುಲಭ ಇಲ್ಲ ಕೃಷಿ, ಆದ್ರೆ ತೃಪ್ತಿ ಸಿಗುತ್ತೆ ಮಾಡಿದಾಗ. ತೃಪ್ತಿ ಸಿಕ್ಸಿ. ಹೌದು ಹೌದು. ಸರ್ಕಾರದಿಂದ ಯಾವ ರೀತಿ ಸಪೋರ್ಟ್ ಅನ್ನ ತಾವು ಬಯಸ್ತೀರಿ ಈ ಕೃಷಿಗೆ? ನಾವು ಈಗ ಕಾಫಿ ಬೋರ್ಡ್ ಅಲ್ಲಿ ಸಿಗ್ತದೆ, ಕೆರೆಗೆ ಹೊಸ ತೋಟ ಮಾಡ್ಲಿಕ್ಕೆ, ಡ್ರೈಯಿಂಗ್ ಯಾರ್ಡ್. ನಾವು ಈಗ ಸುಮಾರು ಅರೇಬಿಕಾ ತೋಟದನ್ನ ರೊಬಸ್ಟ ಮಾಡ್ತಾ ಇದೀವಿ, ಅದಕ್ಕೆಲ್ಲ ಅವ್ರು ಬಂದು ಸಬ್ಸಿಡಿ ಕೊಡ್ತಾರೆ. ಅಲ್ಲಿಂದ ಡ್ರಿಪ್ ಇರಿಗೇಷನ್ ಗೆ ಸಬ್ಸಿಡಿ ಇದೆ. ಹೌದು. ಅದ್ರದ್ದೆಲ್ಲ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದ್ರ ಮತ್ತೆ ಕೃಷಿ ಯಂತ್ರೋಪಕರಣಗಳಿಗೆಲ್ಲ ಕೊಡ್ತಾರೆ, ಟಿಲ್ಲರ್ ಇದಕ್ಕೆಲ್ಲಾರು ಕೊಡ್ತಾ ಇರ್ತಾರೆ. ಹೌದು ಹೌದು ಹೌದು ಹೌದು. ಅವನ್ನ ಕೃಷಿ ಯಂತ್ರೋಪಕರಣ ಮಾಡ್ಕೊಳ್ಳೋದು ಬಹಳ ಮುಖ್ಯ ಈಗ. ಹೌದು ಹೌದು. ಯಾಕೆಂದ್ರೆ ಕೆಲಸಗಾರರ ಒಂದು ಲಭ್ಯತೆ ಬಹಳ ಕಡಿಮೆ ಆಗಿದೆ. ಈಗ ವಿನಯ್ ಅವರು, ಬೇರೆ ರೈತರು ಏನಾದ್ರು ನಿಮ್ಮನ್ನು ಸಂಪರ್ಕಿಸಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಬಹುದಾ ಅವ್ರಿಗೆ? ಎಸ್ ಪ್ಲೀಸ್. ಆಯ್ತು ವಿನಯ್ ಅವರು. ಆತ್ಮೀಯ ರೈತ ಬಾಂಧವರೇ, ತಾವು ವಿನಯ್ ಸೋಮಯ್ಯ ಅವ್ರ ಜೊತೆ ಮಾತನಾಡಿ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ತಿಳ್ಕೊಬೇಕು ಅಂದ್ರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 8971916218. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8971916218. ತುಂಬ ಸಂತೋಷ ವಿನಯ್ ಸೋಮಯ್ಯ ಅವರೇ, ತಾವು ಇದುವರೆಗೂ ತಮ್ಮ ಕೃಷಿ ಅನುಭವಗಳನ್ನು ಆಕಾಶವಾಣಿ ಜೊತೆ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರೈತ ಬಾಂಧವರೇ, ಇದುವರೆಗೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಮಾದಾಪುರದ ವಿನಯ್ ಸೋಮಯ್ಯ ಅವರ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,600 ರೂಪಾಯಿಗಳಿಂದ 23,000 ರೂಪಾಯಿಗಳು, ಅರೇಬಿಕಾ ಚೆರಿ 12,300 ರೂಪಾಯಿಗಳಿಂದ 13,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,800 ರೂಪಾಯಿಗಳಿಂದ 19,400 ರೂಪಾಯಿಗಳು, ರೋಬಸ್ಟಾ ಚೆರಿ 10,900 ರೂಪಾಯಿಗಳಿಂದ 11,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಇದು ಇಂದಿನ ಕಿಸಾನ್ವಾಣಿ. ನಾಳಿನ ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಿಧನ ಸುದ್ದಿ. ನಾಪೊಕ್ಲು ಬೇತು ಗ್ರಾಮ ಅಲಚಂಡ ಪೌತಿ ಭೀಮಯ್ಯ ಎಂಡಪೊಣ್ಣು ರಾಣಿ ಪಾರ್ವತಿ ಇಂದು ಮರಣಪಟ್ಟಿದ್ದು. ಎಳ ತಂಜಿ ಬೈತ್ರ ಅಲಚಂಡ ರಾಣಿ ಪಾರ್ವತಿ ತಾಮನೆ ತಟ್ಟಂಡ ಮೈತಾಡಿ ಆ್ಯಂಡ್ ಆಕಿರಿ ಕಾರ್ಯ ನಾಳೆ ಮಜ್ಜರ್ತ್ರ ಮೀದ ಸ್ವಗೃಹತ್ ನಡಪಂದು ಒಕ್ಕಕಾರ ಅರ್ಚಿಟ್ಟಿತ್ತು. ಈಸ್ಟರ್ನ್ ಎಂಎಲ್ಎ ಕಾರಳನ ಇಕ್ಕ ಬೆಂಗಳೂರು ವಾಸವುಳ್ಳ ಚೊಟ್ಟೆ ಎಂಡಮಾಡ ರಾಮು ಕಾರಿಪಂಡ ಮೂವ ಗಗನ್ ಉತ್ತಪ್ಪ ಇಂದು ಮರಣಪಟ್ಟಿದೆ. 39 ಬೈತ್ರ ಚೊಟ್ಟೆ ಎಂಡಮಾಡ ಗಗನ್ ಉತ್ತಪ್ಪಂಡ ಆಖಿರಿ ಕಾರ್ಯ ನಾಳೆ ಫಲಕ 10 ಗಂಟೆಗೆ ಬೆಂಗಳೂರು ಸುಮನಹಳ್ಳಿ ಕ್ರಿಮಿಟೋಮ್ರೆಯಲ್ಲಿ ನಡಪಂದ ಒಕ್ಕ ಕಾರ ಅರಿಸಿಟ್ಟಿತು. ಚೆಟ್ಟಿಮನೆ ಕುಂದಚೇರಿ ಗ್ರಾಮತ್ರ ಅಲ್ಲಂಗಡ ರವಿ ಕುಶಾಲಪ್ಪ ಹಿಂಗ ಇಂದು ಫಲಕ ಮರಣಪಟ್ಟಿದೆ. 59 ಬೈತ್ರ ಅಲ್ಲರಂಡ ಅಲ್ಲಂಗಡ ರವಿ ಕುಶಲಪ್ಪ ಇಂಡ ಆಖಿರಿ ಕಾರ್ಯ ನಾಳೆ ಕುಂದಚೇರಿ ಸ್ವಂತ ಮನೆಯಲ್ಲಿ ನಡಪಂದ ಒಕ್ಕ ಕಾರ ಅರಿಸಿಟ್ಟಿತು. ಮುಕ್ಕೋಡ್ಲು ಗ್ರಾಮ ಆವಂಡಿ ತಂಬುಗುತ್ತಿರ ಪೂವಯ್ಯ ಕುಂಜಿ ಇಂದು ಮರಣಪಟ್ಟಿದೆ. 71 ಬೈತ್ರ ತಂಬುಗುತ್ತಿರ ಪೂವಯ್ಯ ಕುಂಜಿ ಇಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ ದಂಡು ಗಂಟೆಗೆ ಸ್ವಗ್ರಾಮತ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪೆನ ವಿವರ. ಕೇಂದ್ರ ಸರ್ಕಾರದ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ, ಕಾಫಿ ಮಂಡಳಿ ಮತ್ತು ಹೆಚ್ಐಸಿ ಸಂಸ್ಥೆನ ಆಶ್ರಯದಲ್ಲಿ ಸೋಮರ್ಪೇಟೆ ಸಾಕ್ಷಿ ಸಭಾಪಾಡೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಅಳವಡಿಸಿಕೊಳ್ಳುವ ಮೂಲಕ ಕೀಟನಾಶಕಗಳ ಸುರಕ್ಷಿತ ಮತ್ತು ವಿವೇಚನಾಯುಕ್ತ ಬಳಕಿನ ಬಗ್ಗೆ ಬೆಳೆಗಾರರಿಗೆ ವಿಚಾರ ಸಂಕಿರಣ ಮತ್ತು ತರಬೇತಿ ಕಾರ್ಯಾಗಾರ ನಡೆತ. ಈ ಹೊತ್ತಲ್ಲಿ ಕೇಂದ್ರ ಸರ್ಕಾರದ ರಾಸಾಯನಿಕಗಳು ಮತ್ತು ರಸಗೊಬ್ಬರ ಸಚಿವಾಲಯದ ಕಾರ್ಯದರ್ಶಿ ನಿವೇದಿತಾ ಶುಕ್ಲವರ್ಮ ಅವು ಮಾತಾಡಿ, ಮನುಷ್ಯ ಮತ್ತು ಮಣ್ಣಿನ ಆರೋಗ್ಯ ರಕ್ಷಣೆಯಲ್ಲಿ ಸುರಕ್ಷಿತ ಮತ್ತು ವಿವೇಚನೆ ಇರುವ ಕ್ರಮಗಳನ್ನು ತೆಗೆದುಕೊಂಡು ತುಂಬಾ ಮುಖ್ಯ. ಈ ನಿಟ್ಟಲ್ಲಿ ಕೀಟನಾಶಕ ರಸಗೊಬ್ಬರ ಬಳಕೆಯಲ್ಲಿ ತಜ್ಞರ ನಿರ್ದೇಶನ ಪಾಲಿಸುಕುತ್ತ ಹೇಳ್ದು. ಹೆಚ್ಐಸಿ ಸಂಸ್ಥೆ ಭಾರತ ಸರ್ಕಾರದಿಂದ ಅನುಮೋದನೆ ಆಗಿರುವ ಉದ್ಯಮ ಆಗಿದ್ದು ಜೈವಿಕ ನಿಯಂತ್ರಣ, ಬೆಳೆ ಸರದಿ ಮತ್ತು ಕೀಟನಾಶಕ ನಿರೋಧಕ ಕ್ಷೇತ್ರದಲ್ಲಿ ರೈತರಿಗೆ ನೆರವಾದೆ. ಕಾಫಿ ಪ್ರಭೇದಗಳಲ್ಲಿ ಉಪಯೋಗ ಆಗುವ ಸಮಗ್ರ ಕೀಟ ನಿರ್ವಹಣೆನ ಅಭ್ಯಾಸಗಳನ್ನ ಅಳವಡಿಸಿಕೆ ಉತ್ತೇಜನ ಕೊಡದರೊಟ್ಟಿಗೆ ಸಂಶ್ಲೇಷಿತ ಕೀಟನಾಶಕಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿಕೆ ಸಹಕಾರಿಯಾದೆ ಅಂತ ಹೇಳಿದು. ಈ ಹೊತ್ತಲ್ಲಿ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್, ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ನಂದಾ ಬೆಳ್ಳಿಯಪ್ಪ, ಹೆಚ್ಐಸಿ ಸಂಸ್ಥೆನ ಸಿಎಂಡಿ ಕುಲ್ದೀಪ್ ಸಿಂಗ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಕೈಕಾಲು ಕಳ್ಕೊಂಡು ಅಸಹಾಯಕರಾಗಿರೋಕೆ ಕೃತಕ ಅಂಗಾಂಗಗಳನ್ನ ಜೋಡಿಸುವ ಶಿಬಿರನ ಏರ್ಪಾಟ್ ಮಾಡಿ ವಿಶೇಷ ಚೇತನರಲ್ಲಿ ಹೊಸ ಬೆಳಕು ಭರವಸೆನ ತಾಕೆ ವೈದ್ಯಕೀಯ ಸಂಘಟನೆಗೆ ಮುಂದಾಗಿದ್ದು ಈಗಾಗಲೇ 34 ಜನ ಅಂಗಾಂಗ ಜೋಡಣೆಗೆ ನೋಂದಣಿ ಮಾಡಿಕೊಂಡಳು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ನ್ಯಾಷನಲ್ ಮೆಡಿಕೋಸ್ ಅಸೋಸಿಯೇಷನ್, ಕೊಡಗು ಜಿಲ್ಲಾ ಘಟಕ ಹಾಗೆ ಸಾಂಸ್ಕೃತಿಕ ಸಿರಿಬಳಗ ಟ್ರಸ್ಟ್ ಕಡೆಯಿಂದ ಕೃತಕ ಅಂಗಾಂಗಗಳನ್ನ ಪುಕ್ಸಟೆ ಜೋಡಣೆ ಶಿಬಿರನ ಇದೇ ತಿಂಗಳ ತಾರೀಕು 26 ಮಡಿಕೇರಿ ಮೈತ್ರಿ ಭವನದಲ್ಲಿ ಏರ್ಪಾಟ್ ಮಾಡಿರೋ. ಕೃತಕ ಅಂಗಾಂಗಗಳ ಜೋಡಣೆ ಒಟ್ಟಿಗೆ ಈ ಪುಕ್ಸಟೆ ಶಿಬಿರದಲ್ಲಿ 2D ಇಕೋ ಮತ್ತೆ ಲ್ಯಾಬ್ ಪರೀಕ್ಷೆ, ಕಿವಿ ಮತ್ತೆ ಕಣ್ಣಿನ ತಪಾಸಣೆ ನಡೆದಿದ್ದ ನ್ಯಾಷನಲ್ ಮೆಡಿಕೋಸ್ ಅಸೋಸಿಯೇಷನ್ ಕೊಡಗು ಜಿಲ್ಲಾ ಘಟಕ ಅಧ್ಯಕ್ಷರು ತಿಳಿಸಿದರು. ಕ್ಯಾಪ್ಟನ್ ಆಗಿರುವ ಅರೆಯಡ ಕೃತಿಕಾ ದೇವಯ್ಯಾವು ಬಿಇಜಿ ಕೇಂದ್ರ ಪುಣೆಯಲ್ಲಿ ನಾಳೆ ನಡೆಯುವ ಆರ್ಮಿ ಡೇ ಪೆರೇಡ್ 2025 ಭಾಗವಹಿಸುವೆ. ಇವು ಆರ್ಮಿ ಏರ್ ಡಿಫೆನ್ಸ್ಲಿ ಕೆಲಸ ಮಾಡ್ತಿದ್ದು 2018 ದಿಲ್ಲಿಯಲ್ಲಿ ನಡೆದ ಗಣರಾಜ್ಯೋತ್ಸವದ ಪೆರೇಡ್ಲಿ ಭಾಗವಹಿಸಿದ್ದು. ಇವು ಮಡಿಕೇರಿ ತಾಲೂಕಿನ ಯವಕಪಾಡಿ ಗ್ರಾಮದ ಅರೆಯಡ ಜೀವನ್ ದೇವಯ್ಯ ಮತ್ತು ಬಬಿತಾ ದಂಪತಿಗಳ ಮಗಳಾಗಿತ್ತು. ಜನವರಿ 26 ದೆಹಲಿಯಲ್ಲಿ ನಡೆಯುವ ರಾಷ್ಟ್ರೀಯ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷ ನೆಂಟರಾಗಿ ರಾಜ್ಯದ 12 ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಭಾಗವಹಿಸಿಕೆ ಅವಕಾಶ ನೀಡಿ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಆದೇಶ ಹೊರಡಿಸಿದ್ದು. ಕೊಡಗು ಜಿಲ್ಲೆಯಿಂದ ಮಡಿಕೇರಿ ತಾಲೂಕು ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೆಚ್ಎ ಹಂಸ ಅವ್ರನ್ನ ಭಾರತ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯದ ನಿರ್ದೇಶನದ ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಆಯ್ಕೆ ಮಾಡಿತ್ತು. ನಾಪೋಕ್ಲು ಪೊಲೀಸ್ ಆಟದ ಮೈದಾನದಲ್ಲಿ ನಡೆದ ಎನ್ಪಿಕೆ ಸ್ಟಿಕ್ಕರ್ ವಿತರಣಾ ಕಾರ್ಯಕ್ರಮಕ್ಕೆ ನಾಪೋಕ್ಲು ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಅವರು ಚಾಲನೆ ಕೊಟ್ಟು ಇವು ಮಾತಾಡಿ, ಅಪರಾಧ ತಡೆಗಟ್ಟುವ ನಿಟ್ಟಲ್ಲಿ ಆಟೋಗಳಿಗೆ ಹೊಸ ಎನ್ಪಿಕೆ ನಂಬರ್ ಅಳವಡಿಸಿಕೆ ಕ್ರಮ ತಗೊಂಡಳು. ಹಂಗೆ ಆಟೋಗಳಿಗೆ ಈ ಹಿಂದೆ ಎನ್ಪಿಕೆ ನಂಬರ್ ಅಳವಡಿಕೆಗೆ ಕ್ರಮ ತಗೊಂಡಿರುವ ಅದರ ದುರುಪಯೋಗ ಆಗಿರುವುದು ಕಂಡುಬಂದಿದ್ದು ಹೊಸದಾಗಿ ಎನ್ಪಿಕೆ ನಂಬರ್ ಅಳವಡಿಸಿದ್ದು ಇದರಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ನಮೂದಿಸಿಟ್ಟುತ್ತ ಹೇಳ್ದು. ಹಂಗೆ ಕಳ್ಳು ಕುಡಿದು ಆಟೋ ಓಡಿಸೋರ ಮೇಲೆ ಕಠಿಣ ಕ್ರಮ ತಗೊಂಡವೆತ್ತ ಈ ಹೊತ್ತಲ್ಲಿ ತಿಳಿಸಿದು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ.

ತಾಂತ್ರಿಕ ತೊಂದರೆಯನ್ನು ನಿವಾರಣೆ ಮಾಡುವ ನಿಟ್ಟಲು ಶಾಸಕ ಪಿಂಜ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ, ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ, ಪಿಂಜ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಇವು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮನವಿ ಕಾಗದ ಕೊಡ್ತದೆ. ಮುಖ್ಯಮಂತ್ರಿ ಈ ಮನವಿಗೆ ಸ್ಪಂದನೆ ಮಾಡಿತು, ಕಾಯ್ದೆಗೆ ತಿದ್ದುಪಡಿ ಮಾಡಿತು, ಕಾಫಿ ಬಳತು ರೈತಂಗಕ್ಕೆ ಅನುಕೂಲ ಮಾಡಿ ತಪ್ಪಿ ಎಂದು ಭರವಸೆ ಕೊಡ್ತದೆ. ಇದೇ ಜನವರಿ 26 ನಡುವೆ ಗಣರಾಜ್ಯೋತ್ಸವಕ್ಕೆ ಬೋಂಡಿಯನ್ನು ತಯಾರಿ ಮಾಡುವನಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜು ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತಿತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಿಯಲ್ಲಿ ನಡೆದ ಮುಪ್ಪಡೆ ಸಭೆಯ ಕೊರವುಕಾರಿಕೆ ವಹಿಸಿದ ತಕ್ಕ ಬರಂದ ಜಿಲ್ಲಾಧಿಕಾರಿ ರಾಷ್ಟ್ರೀಯ ನಮ್ಮೆ ಗಣರಾಜ್ಯೋತ್ಸವವನ್ನು ಜವಾಬ್ದಾರಿಯಲ್ಲಿ ಆಚರಣೆ ಮಾಡೊಂಡು ಕೈಂಜಕುರಿ